ಶುರುವಾಯಿತು. ಮೂಲಂ ಗುರುರ್ ಪದಂ ಮಂತ್ರ ಮೂಲಂ ಗುರುರ್ ವಾಕ್ಯಂ ಆತ್ಮಜ್ಯಾಕಾಶವಜ್ಜೀವೈ ಘಟಾಕಾಶೈರಿವೋದಿತಃ ಘಟಾದಿವಚ್ಚ ಸಂಘಾತೈ ಜಾತಾವೇತನ್ನಿದರ್ಶನಂ ಆತ್ಮಜ್ಯಾಕಾಶವಜ್ಜೀವೈ ಘಟಾಕಾಶೈರಿವೋದಿತಃ ಘಟಾದಿವಚ್ಚ ಸಂಘಾತೈ ಜಾತಾವೇತನ್ನಿದರ್ಶನಂ. ಆಕಾಶವತ್ ಘಟಾಕಾಶೈಃ ಇವ ಉದಿತಃ ಆತ್ಮ ವೈಸಃ. ಹೀಗೆ ಮಹಾಕಾಶದಿಂದ ಘಟಾಕಾಶವು ಉತ್ಪತ್ತಿಯಾಯಿತು, ಹಾಗೆಯೇ ಆತ್ಮನಿಂದ ಜೀವೈಃ ಜೀವಾತ್ಮನು ಹುಟ್ಟಿಕೊಂಡನು. ಮುಂಚೆ ಆಗಿದ್ದನ್ನು ಒಂದ್ ಸ್ವಲ್ಪ ಮಾಡೇ ಮುಂದೆ ಹೋಗುದು. ಇಷ್ಟು ವರ್ಷ ಅವರಿಂದ ಅರ್ಥ ಮಾಡ್ಕೊಳ್ಳಿ ತೆಗೆದ್ ನೋಡ್ಬೇಕಾದ್ರೆ ಎಲ್ಲ ತಗೊಂಡು ಅಂದ್ರೆ ಒಂದು ಶ್ಲೋಕ ತಕ್ಕೊಂಡೇ ಹೋಗುತ್ತೆ. ನೀವು ಟ್ರೆಡಿಷನ್ ಅನ್ನು ಸಂಪ್ರದಾಯವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ವಿಶೇಷ ಇದೆ. ನಾನೇನು ಮಾಡ್ತಾ ಇಟ್ಸ್ ದ ಮೆಥಡಾಲಜಿ, ಯು ಹ್ಯಾವ್ ಟು ಗೋ ಥ್ರೂ ದಟ್. ಅದರೊಳಗೂ ನಮ್ಗೆ ವಯಸ್ಸಾದ್ಮೇಲೆ ಅಂತ ನಮ್ಗೆ ಕಂಪಲ್ಸರಿ ಕನೆಕ್ಷನ್ ಬೇಕಲ್ಲ. ನಾನು ಏನಾಯ್ತು, ಮಹಾಕಾಶದಿಂದ ಘಟಾಕಾಶವು ಹೇಗೆ ಉತ್ಪತ್ತಿ ಆಯಿತು? ಹೇಗೆ ಉತ್ಪತ್ತಿ ಆಯ್ತಪ್ಪ ಘಟಾಕಾಶ? ಉಪಾಧಿತವಾದ ಘಟಾಕಾಶವೇ ವಿನಃ ಘಟವು ತುಂಡ ಮಹಾಕಾಶವು ತುಂಡಾಗಿ ಘಟಾಕಾಶ ಆಗಿಲ್ಲ. ಉಪಾಧಿ ವಶವಾಗಿ ಮಾತ್ರ ಆಗಿದ್ದದು. ಹಾಗೆಯೇ ಆ ಪರಮಾತ್ಮ ತತ್ವದಿಂದ ಜೀವಾತ್ಮನ ತತ್ವವು ಏನು ಹುಟ್ಟಿಕೊಂಡು ಅದು ಕೂಡ ಹಾಗೆ ಏನು ಉಪಾಧಿ ವಶವಾಗಿ ಹುಟ್ಟಿಕೊಂಡಿದ್ದೇ ವಿನಃ ತುಂಡಾಗಿ ಹುಟ್ಕೊಂಡಿಲ್ಲ, ಅಂಶವಾಗಿ ಹುಟ್ಕೊಂಡಿಲ್ಲ. ತುಂಡಾಗಿ ಹುಟ್ಟಿದ್ರೆ ದ್ವೈತ ಬರ್ತಿತ್ತು, ಅಂಶವಾಗಿ ಹುಟ್ಟಿದ್ರೆ ವಿಶಿಷ್ಟಾದ್ವೈತ ಬರ್ತಿತ್ತು. ಇಬ್ಬರನ್ನು ಇದ್ರೊಳಗೆ ಕ್ಯಾನ್ಸಲ್ ಮಾಡ್ಬಿಟ್ರು, ಅರ್ಥ ಆಯ್ತೇನು? ಆಗಲಿಲ್ಲ ಆಗಲಿಲ್ಲ. ಆ ಪಾಯಿಂಟನ್ನು ನಾನು ತೋರಿಸ್ಬೇಕಾಗಿದೆ. ಎರಡೇ ಎರಡು ಶಬ್ದಗಳಲ್ಲಿ ಏನು ಮಾಡಿಬಿಟ್ರು ಅವರು, ಒಂದು ಉದಾಹರಣೆ ಎರಡು ಶಬ್ದ ಅಷ್ಟೊಳಗೆ ತಲೆ ಹಾಕ್ಬಿಟ್ಟು. ಉದಾಹರಣೆನು ಮಹಾಕಾಶ ಘಟಾಕಾಶ. ಅಂಶವೂ ಆಗಲಿಲ್ಲ, ತುಂಡೂ ಆಗಲಿಲ್ಲ. ತುಂಡಾಗಿತ್ತು ಅಂದ್ರೆ ಏನಾಗ್ತಿತ್ತು? ದ್ವೈತ ವೈದ. ಯಾಕೆ ದ್ವೈತ ಬರ್ತಿತ್ತು? ಎರಡು ಹೇಗೆ ಹೇಳ್ತಾರೆ, ಎರಡು ಕಾಲ ಮತ್ತು ದೇಶದ ಮಿತಿಯಲ್ಲಿ ಒಳಪಡ್ತೀವಿ. ಹೌದಾ? ನೀನು ಹೇಳ್ತಾ ಇದ್ದ ಕಾಲ ಮತ್ತು ದೇಶದ ಮಿತಿಯಲ್ಲಿ ಒಳಪಟ್ಟಾಗ ಮಾತ್ರ ಭೇದಗಳು ಬರುತ್ತವೆ. ಇನ್ನು ಮಹಾಕಾಶದ ಒಂದು ತುಂಡಾಗಿಯೂ ಕೂಡ ಘಟಾಕಾಶ ಆಗಿದೆ. ಮಹಾಕಾಶದ ಒಂದು ಅಂಶವಾಗಿಯೂ ಘಟಾಕಾಶ ಆಗಿದೆ. ಯಾಕಾಗಿಲ್ಲ? ಅದಕ್ಕೆ ಕಾರಣ ಇಷ್ಟೇ, ಅಂಶವಾಗಬೇಕಾದ್ರೆ ಅಂಶಿಯಲ್ಲಿ ಅವಯವಗಳು ಇರಬೇಕಾಗ್ತದೆ. ಅಂಶಿಯಲ್ಲಿ ಅವಯವಗಳಿದ್ದಾಗ ಮಾತ್ರ ಅಂಶಗಳು ಆಗ್ತವೆ. ಇಷ್ಟು ನೀರಿದೆ, ಇದು ಅಂಶಿ. ಇದರೊಳಗಿಂದ ಒಂದು ಥಾಲಿ ನೀರು ನಾವು ತಗೊಂಡ್ವಿ, ಇದು ಅಂಶ. ಅಂಶಿ ಅಂಶ. ಈಗ ಈ ಅಂಶಿ ಅನ್ನುವಂಥದ್ದು ಅವಯವಗಳನ್ನು ಹೊಂದಿದ್ದರೆ ಮಾತ್ರ ಅಂಶಗಳು ನಮಗೆ ಲಭ್ಯ. ಹೌದು, ವಾಪಸ್ ಬನ್ನಿ. ಆತ್ಮನು ಅಂಶಿಯಾಗಿದ್ದಾನ? ಇರಲಿಲ್ಲ. ಹಾಗೆ ಅಂಶಗಳು ಹೇಗೆ ಸಾಧ್ಯ? ಎಲ್ಲ ದೃಷ್ಟಿಯಿಂದ ವಿಚಾರ ಮಾಡಲು ಕೂಡ ಜೀವಾತ್ಮ ಹುಟ್ಟಿಕೊಂಡೇ ಇಲ್ಲ. ನೋ ಜೀವಾತ್ಮ. ಆದರೂ ಜೀವಾತ್ಮ ಮತ್ತು ಪರಮಾತ್ಮ ಅನ್ನುವ ಧಾರ್ಮಿಕ, ಆಧ್ಯಾತ್ಮಿಕ, ವ್ಯಾವಹಾರಿಕ ಸಂಬಂಧಗಳನ್ನು ನಾವು ಕಾಣ್ತೀವಿ. ಅದಕ್ಕೆ ಇಂಥ ಗೊಂದಲ, ಇಂಥ ಪ್ರಶ್ನೆ ಬರುತ್ತವೆ. ಅಲ್ಲಿ ಘಟಾಕಾಶ ಇದ ಜೀವಾತ್ಮ ಉತ್ಪತ್ತಿ ಹೇಗೆ? ವ್ಯವಹಾರದಲ್ಲಿ ನಡೀತಾ ಇದೆ ಅಂದ್ರೆ ಜೀವಾತ್ಮ ಇದ್ದಾನೆ ಅಂತ ಅರ್ಥ. ಇದ್ದಾನೆ ಅಂದ್ರೆ ತುಂಡಾಗಿ ಬಂದವನು, ಅಂಶವಾಗಿ ಬಂದವನು ಅಂತ ಪ್ರಶ್ನೆ. ಅದಕ್ಕೆ ಪರಿಹಾರ ಒಂದು ಉದಾಹರಣೆ. ಏನು? ಘಟಾಕಾಶವು ತುಂಡು ಅಲ್ಲ, ಘಟಾಕಾಶವು ಅಂಶವೂ ಅಲ್ಲ. ಅಂಶ ಆಗಿತ್ತು ಅಂದ್ರೆ ವಿಶಿಷ್ಟ ಅದ್ವೈತ, ತುಂಡಾಗಿತ್ತು ಅಂದ್ರೆ ಉಡುಪಿದ್ವೈತ. ತುಂಡು ಆಗಿಲ್ಲ. ಹಗ್ಗದ ಒಂದು ತುಂಡಾಗಿ ಸರ್ಪವಾಗಿಲ್ಲ, ಹಗ್ಗದ ಒಂದು ಅಂಶವಾಗಿಯೂ ಸರ್ಪವಾಗಿಲ್ಲ. ಹಗ್ಗಗಿಲ್ಲದೆ ಸರ್ಪಕ್ಕೆ ಅವಕಾಶವಿಲ್ಲ. ಎಲ್ಲೆಲ್ಲಿ ಸರ್ಪ ಇದೆಯೋ ಅದೆಲ್ಲ ಹಗ್ಗವೇ ಇದೆ. ಆದರೂ ಕೂಡ ಸರ್ಪ ಮತ್ತು ಹಗ್ಗಕ್ಕೆ ಯಾವ ಸ್ಪರ್ಶವೂ ಇಲ್ಲ. ಎಷ್ಟು ವಿಚಾರ. ಈಗ ಇದನ್ನ ನಾವು ಆಳವಾಗಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗ ನಾಲ್ಕನೇ ಶ್ಲೋಕ. ಘಟಾದಿಷು ಪ್ರದೀನೇಶು ಘಟಾದಿಷು ಪ್ರದೀನೇಶು ಘಟಾಕಾಶಾದಯೋ ಯಥಾ ಘಟಾಕಾಶಾದಯೋ ಯಥಾ ಆಕಾಶೇ ಸಂಪ್ರದೀಯಂತೆ ಆಕಾಶೇ ಸಂಪ್ರದೀಯಂತೆ ತದ್ವಜ್ಜೀವಾ ಇಹಾತ್ಮನಿ ತದ್ವಜ್ಜೀವಾ ಇಹಾತ್ಮನಿ. ಘಟ ಆದಿಷು ಪ್ರಲೀನೇಶು ಉಪಾಧಿ ಪ್ರಲೀನೇಶು. ಗೊತ್ತಾಗಿಲ್ಲ. ಘಟ ಆದಿ ಘಟ ಎಟ್ಸೆಟ್ರಾ ಮಡಿಕೆ ಎಟ್ಸೆಟ್ರಾ ಮಡಿಕೆ ಇತ್ಯಾದಿಗಳು ಎಲ್ಲ ಇತ್ಯಾದಿಗಳು ಯಾವ ಹೇಳೇ ಇಲ್ಲ. ನೀವು ತಂದ್ಕೊಳ್ಳಿ, ಮಡಿಕೆ ಹಂಡೆ ಡ್ರಮ್ಮು ಥಾಲಿ ತಂಬಿಗೆ ಕೊಡ ಬಿಂದಿಗೆ ಸಿಂಟೆಕ್ಸು ನಿಮಗೆ ಗೊತ್ತಿರಲಿ. ಈಗ ಮಡಿಕೆ ದೊಡ್ಡ ಮಡಿಕೆ ಹರಿವೆ ಅದು ನಿಮಗೆ ಹರಿವೆ ಅಂದ್ರೆ ಏನು ಗೊತ್ತ? ದೊಡ್ಡ ಗಳಿಗೆಗೆ ಹರಿವೆ ಅಂತ ಎಲ್ಲ ಮಾಡಿರ್ ನೀವೆಲ್ಲ ಎಂತದಿಲ್ಲ ಪತ್ರಾಣಿ ಅಂದ್ರೆ ಸಿದ್ದರಾಮಯ್ಯ ಕೇಳಿ ತತ್ರಾಣಿ ಅಂತಂದ್ರೆ ಒಂದು ರೌಂಡ್ ಇರ್ತದೆ, ಹಲಚಿ ಬಾಟ್ಲ್ ಇರ್ತದೆ, ರೌಂಡ್ ಇರ್ತದೆ, ಅದು ಹಲಚಿತ್ತು ಮಣ್ಣಿಂದೆ, ಅದಕ್ಕೆ ಮೇಲೆ ಕ್ಲೋಸರ್ ಇರ್ತದೆ, ಮತ್ತೆ ಇಲ್ಲಿ ಪಕ್ಕಕ್ಕೆ ಬೆಲ್ಟ್ ಹಾಕಲಿಕ್ಕೆ ರಿಂಗ್ ಇರ್ತದೆ, ಇಷ್ಟು ಇರ್ತದೆ ಅದಕ್ಕೆ. ಅದು ತತ್ರಾಣಿ. ಅದನ್ನು ಎತ್ತಿನ ಬಂಡಿಗೆ ಹಿಂಗೆ ಸೈಡ್ಗೆ ಹಾಕ್ಬಿಡ್ತಾರೆ, 24 ಗಂಟೆ ಕೋಡಾಗಿರ್ತದೆ. ಏನು ಸೈನ್ಸು, 5 ರೂಪಾಯಿ 10 ರೂಪಾಯಿ ಸೈನ್ಸ್. ಅದನ್ನು ನೀವು 5,000 3,000 ರಿಪ್ಲೇಸ್ ಮಾಡ್ತಿದ್ದೀರಿ. ರೆಫ್ರೆನ್ಸ್ ಇಟ್ಟು ಸುನಿ ತತ್ರಾಣಿ ಅನ್ನು ಹರಿವೆ ಅನ್ನು ಏನೇ ಅನ್ಕೋಪ, ಉಪಾಧಿ ವಶವಾಗಿ ಮಾತ್ರ ಅಲ್ಲಿ ಆಕಾಶವು ಬೇರೆ ಇದ್ದಂತೆ ತೋರ್ತಾ ಇದೆ ವಿನಃ ಘಟಾದಿಷು ಪ್ರಲೀನೇಶು. ಆ ಉಪಾಧಿಗಳು ಲೀನವಾಗಿರುವುದಾದರೆ, ನಾಶವಾಗಿರುವುದಾದರೆ, ಒಡೆದೋಗಿದ್ದೆ ಆದರೆ, ಸುಂಡಾಗಿದ್ದೆ ಆದರೆ, ಘಟಾಕಾಶಾದಯ ಯಥ, ಏನಾಗ್ತದೆ ಘಟಾಕಾಶ, ಅದು ಘಟವನ್ನು ಕಳ್ಕೊಂಡಿದ್ದೆ ಆದರೆ ಘಟಾಕಾಶ ಅನ್ನೋದು ಇದುವೇ ಇಲ್ಲ, ಅಲ್ಲಿ ಎಲ್ಲ ಆಕಾಶ ಮಾತ್ರ ಇದೆ. ಘಟದಿಂದಾಗಿ ಘಟಾಕಾಶ, ಈ ಘಟದಿಂದಾಗಿ ಅಂತ ನಾ ಏನು ಹೇಳ್ತಾ ಇದ್ದೀನಿ, ಇದಕ್ಕೆ ಉಪಾಧಿ ಅಂತ ಕರೀತಾರೆ. ಇಲ್ಲಿ ಘಟ ಇಲ್ಲ, ಅದಕ್ಕೆ ನನ್ನ ಕೈಯಿಂದ ತೋರಿಸ್ತಾ ಇದ್ದೆ. ಅರ್ಥ ಆಗಲಿಲ್ಲ, ಇದು ಇದು ಘಟ, ಇದು ಇದಕ್ಕೆ ಘಟ ಅಂತ ಯಾಕೆ ಕರಿತೀರಿ? ಆ ಘಟಕ್ಕೆ ಘಟದೇ ಆದಂತಹ ರೂಪ ಇದೆ, ಘಟದೇ ಆದಂತಹ ಎತ್ತರ ಇದೆ, ಘಟದೇ ಆದಂತಹ ಶೇಪ್ ಇದೆ. ಇಂತಿಂಥ ಶೇಪು, ಇಂತಿಂಥ ಎತ್ತರ, ಇಂತಿಂಥ ದಪ್ಪ, ಹಿಂಗೆ ಡಿಸೈನ್ ಅಲ್ಲಿ ಇದ್ದುದಾದ್ರೆ ಅದಕ್ಕೆ ನಾವು ಮಡಿಕೆ, ಗಡಿಗೆ ಅಂತ ನಾವು ಯಾರು ಕೂಡ ಹೆಸರಿಟ್ಟಿವಿ ಅಷ್ಟೇ. ಅವನು ಹಿಂಗೆ ಮಾಡುವಾಗ ನಾನು ಘಟ, ನಾನು ಘಟ, ನಾನು ಘಟ, ನಾನು ಘಟ ಅಂತ ಹೇಳ್ಕೋತ ಅದು ಹೇಳ ಬಂತು ಇಲ್ಲ. ಮತ್ತೆ ಏನು ಯಾರಿಟ್ಟದು ಹೆಸರು ಘಟ ಅಂತೇಳಿ? ಕಾಂಪ್ರಮೈಸ್ ಅಷ್ಟೇ. ಮಕ್ಕಳಿಗೆ ಹೆಸರಿಡ್ತಾರಲ್ಲ ಹೆಂಗಿರ್ತದೆ, ನಾರಾಯಣ ನಾರಾಯಣ ನಾರಾಯಣ, ನಾರಾಯಣ ನಾರಾಯಣ ನಾರಾಯಣ ಮುದ್ದೆ ಪಕ್ಕಕ್ಕೆ ನಿಂತ್ಕೊಂಡು ಆ ಮಗಳು ಚೆನ್ನಾಗಿ ಹೇಳ್ತಾರೆ ಹೌದಲ್ಲ ಅಂತ. ನಾನು ಕಡಪ ನಾರಾಯಣ ನೋಡಿಲ್ಲ, ನಾನು ಕಲ್ಪನಾ. ಮತ್ತೆ ಏಕೆಂದರೆ ನಮ್ಮ ಗುರುಗಳು ನನ್ನ ಹೆಸರು ಹಂಗಿಟ್ಲು, ಚಿತ್ರಬಾಣ ಚಿತ್ರಬಾಣ ಚಿತ್ರಬಾಣ. ಪಾಪ ಅವರೆಲ್ಲ ಹುಡು ಸಾಧುಗಳೆಲ್ಲ ಉಪ್ಯೋಗ ಉಪ್ಯೋಗ ಕೊಟ್ಟರು, ಮಾ ಸಾಧು ಸಾಧು ಸಾಧು ಸಾಧು ಅಂತ ಉಪ್ಯೋಗ ಕೊಟ್ಟರು. ಚಿತ್ರಬಾಣ ಅಂತ ಆಗೋಯ್ತು ಹೆಸರು. ಎಲ್ಲಿಂದ ಬಂತು ಹೆಸರು? ಘಟ್ಟದ ಮೇಲೆ ಇಲ್ಲ, ಕೊಡದ ಮೇಲೆ ಇಲ್ಲ, ತಂಗಿ ಮೇಲೆ ಇಲ್ಲ. ಮತ್ತೆ ಅದೇನದು ಆ ಕಾರಂಭ ನಮ್ಮ ನಮ್ಮ ನಮ್ಮ ಮನಸ್ಸು ಗುಚ್ಚಿರೋದು ನಮ್ಮ ನಮ್ಮ ಕಾನ್ಸೆಪ್ಟಿಂದ ಬರ್ತದೆ. ನೇಮ್ ಅಂಡ್ ಫಾರ್ಮ್ಸ್ ಆಫ್ ದಿ ಕಾನ್ಸೆಪ್ಟ್ ಆಫ್ ದಿ ಮೈಂಡ್ ಡೆಫಿನೇಷನ್, ನೇಮ್ಸ್ ಅಂಡ್ ಫಾರ್ಮ್ಸ್ ಆಫ್ ದಿ ಕಾನ್ಸೆಪ್ಟ್ ಆಫ್ ದಿ ಮೈಂಡ್. ನೋ ಮೈಂಡ್ ನೋ ಕಾನ್ಸೆಪ್ಟ್, ನೋ ಕಾನ್ಸೆಪ್ಟ್ ನೋ ನೇಮ್. ಚಲೋ ಗೋ. ಗಾಳಿ ಇದ್ರೊಳಗೆ ಯಾವ ಹೆಸರು ಅದ ಹೇಳಿ, ಯಾವ ರೂಪದ ಯಾವ ಹೆಸರು ಅದ? ಆ ರೂಪಗಳು ಪ್ರಲೀನೇಶು, ಅವು ಕಳಚಿ ಹೋಗಿದ್ದಾದ್ರೆ, ಅವು ನಾಶವಾಗಿ ಹೋಗಿದ್ದಾದ್ರೆ ಏನಾಗ್ತದೆ ಘಟಾಕಾಶಕ್ಕೆ? ಏನಾಗ್ತದೆ? ಆಕಾಶ ಮಾತ್ರ ಇದೆ. ಘಟ ಇದ್ದಾಗೂ ಕೂಡ ಏನಿದೆ? ಆಕಾಶ ಮಾತ್ರ ಇದೆ. ಘಟ ಇದ್ದಾಗೂ ನಾವು ಘಟ ವಶವಾಗಿ ಆಕಾಶವನ್ನು ನೋಡ್ತೀವಿ, ಅದನ್ನ ಘಟಾಕಾಶ ಅಂತ ಕರಿತೀವಿ. ಘಟ ಇರುವಾಗಲೂ ಕೂಡ ಅಲ್ಲಿ ಘಟಾಕಾಶ ಇಲ್ಲ, ಏನಿದೆ? ಆಕಾಶ ಇದೆ. ಲೋಟ ಅದೇ ನೋಡೋದು, ನೀವು ಖಾಲಿ ಲೋಟ ಕೊಡ. ಇದೆ ಘಟ, ಹೌದಾ? ಇದು ಘಟ. ಇಲ್ಲೇನಿದೆ? ಘಟಾಕಾಶ ಏನಿದೆ? ಇಲ್ಲೇನಿದೆ? ಇಲ್ಲೇನಿದೆ? ಮತ್ತು ಘಟಾಕಾಶ ಎಲ್ಲಿದೆ? ಘಟವು ಇರುವಾಗಲೂ ಇದ್ದದ್ದು ಆಕಾಶ ಮಾತ್ರ. ನೀನು ಘಟ ವಶ ಯಾವಾಗ, ಘಟ ಎನ್ನುವ ಉಪಾಧಿ ವಶ ಯಾವಾಗ ಆಗ್ತೀಯೋ ಆವಾಗ ಆ ಆಕಾಶಕ್ಕೆ ನೀನು ಹೆಸರನ್ನು ಕೊಡ್ತೀಯ. ಏನ್ ಹೆಸರು ಕೊಡ್ತೀಯ? ಘಟಾಕಾಶ. ದೇರ್ ಇಸ್ ನೋ ಘಟಾಕಾಶ. ಇಲ್ಲ ಸರ್, ನೀವು ತುಂಡು ಮಾಡೇ ತೋರಿಸ್ರಿ, ಅವಾಗ ನಾವು ಒಪ್ತೀವಿ. ಅದು ನಿಮ್ಗೆ ಬುದ್ಧಿ ಇಲ್ಲ ಅಂತ ಅರ್ಥ. ನಿನಗೆ ವಿವೇಕ ಇಲ್ಲ, ನಿಮ್ಗೆ ಡಿಸ್ಕ್ರಿಪ್ಟಿವ್ ಕೆಪಾಸಿಟಿ ಇಲ್ಲ, ನಿನಗೆ ಜಿಜ್ಞಾಸ ಮಾಡುವಂಥ ಶಕ್ತಿ ಇಲ್ಲ ನಿನಗೆ. ಪ್ರಪಂಚ ನಾಶ ಮಾಡಿಯೇ ಮೋಕ್ಷ ಪಡೀಬೇಕಾಗಿಲ್ಲ, ಗೊತ್ತಾಗಲಿಲ್ಲ. ಸೊ ಪ್ರಲೀನೇಶು, ಘಟ ಎನ್ನುವ ಉಪಾಧಿ ಒಂದು ವೇಳೆ ಲಯವಾಗಿದ್ದೆ ಆದರೆ ಎಲ್ಲಿ ಎಲ್ಲಿಪ್ಪ ಘಟಾಕಾಶ? ಅವು ಎಲ್ಲಿ ಲಯ ಆಗ್ತದೆ? ಆ ಘಟಾಕಾಶವು ಲಯವಾಗ್ತದೆ. ಎಲ್ಲಿ ಲಯ ಆಗ್ತದೆ? ಅದು ಆಕಾಶೇ ಸಂಪ್ರಲೀಯಂತೆ. ಆಕಾಶೇ ಮಹಾಕಾಶೇ ಇತ್ಯರ್ಥ. ಎಲ್ಲಿ ಆಗ್ತದೆ? ಮಹಾಕಾಶೇ ಪ್ರಲೀಯಂತೆ. ನಿಮ್ಮನ್ನು ಪ್ರಚೋದಿಸಬೇಕು ಅಂತ ಒಂದು ಕಿಂಚಿತ್ ಜಿಜ್ಞಾಸ. ಇದರೊಳಗಿನ ನೀರು ನಾನು ದೊಡ್ಡ ಪಾತ್ರೆಯಲ್ಲಿ ಬಕೆಟ್ನಲ್ಲಿ ಹಾಕಿದರೆ ಈ ನೀರು ಅದರೊಳಗೆ ಲಯ ಆಯಿತೋ ಇಲ್ಲೋ? ಆ ಪ್ರವಾಹ ತುಂಬಿದ ನದಿ ಬಂದು ಸಮುದ್ರದಲ್ಲಿ ಕೂತ್ಕೊಂಡ್ರೆ ನದಿಯ ನೀರು ಲಯವಾಯಿತೋ ಇಲ್ಲೋ? ಹಾಗೆ ಜೀವಾತ್ಮ 10 ಮೈಲಿಂದ ಬಂದು ಪರಮಾತ್ಮನ ಕೂಡ್ತಾನೋ? ಏತು ಬಾತೆ ಮಹಾರಾಜ್, ಹೇಗೆ ಬರ್ತಾನವ? 10 ಮೈಲಲ್ಲ, 100 ಮೈಲು ಅಲ್ಲ. ಎಲ್ಲಿಂದ ಬರ್ತಾನೆ? ಎಷ್ಟು ದೂರದಿಂದ ಬರ್ತಾನೆ? ಯಾವ ಲೋಕದಿಂದ ಬರ್ತಾನೆ? ಯಾವ ಲೋಕದಿಂದ ಬಂದು ಈ ಲೋಕಕ್ಕೆ ಬಂದು ಸೇರ್ಕೋತಾನೆ? ತನ್ನನ್ನು ತಾನು ಲಯಗೊಳ್ಬೇಕಾದ್ರೆ ಆಮೇಲೆ ಅವನು ಜೀವಾತ್ಮ ಲಯಗೊಂಡ್ಬಿಡ್ತಾನೆ. ದೇರ್ ಇಸ್ ನೋ ಜೀವಾತ್ಮ, ಮುಕ್ತನಾದ. ಈ ಫಿಲಾಸಫಿ ಒಳಗೆ ಏನಾಗ್ತದೆ? ನಾವೆಲ್ಲರೂ ಒಂದಿಲ್ಲ ಒಂದು ದಿವಸ ನಾವು ಭಗವಂತನ ಹೋಗಿ ಸೇರ್ಕೋಬೇಕು. ಆವಾಗಲೇ ನಮಗೆ ಮುಕ್ತಿ ಸಾಧ್ಯ. ಇದೊಂದು ಫಿಲಾಸಫಿ ಇದೆ, ಇದಕ್ಕೆ ಪ್ರವೇಶ ಫಿಲಾಸಫಿ. ಏನ್ ಮಾಡೋಣ ಈಗ? ಯಾವ ಥರ ಲಯ ಪ್ರಶ್ನೆ ಆಗ್ಬೇಕಲ್ಲ. ಯಾವ ಥರ ಲಯ? ಈಸ್ ದೇರ್ ಎನಿಥಿಂಗ್ ಲೈಕ್ ಪ್ರಾಕ್ಟಿಕಲ್ ಲಯ? ಭೌತಿಕವಾದ ಲಯಗೊಳ್ಳುವಿಕೆ ಅನ್ನುವಂಥದ್ದು ಏನಾದರೂ ಇದೆಯಾ? ಫಿಸಿಕಲ್ ಲಯ ಆಗುವುದು? ನದಿಯು ಫಿಸಿಕಲ್ಲೇ ಬಂದು ಸಮುದ್ರವನ್ನು ಸೇರ್ತು. ಪಕ್ಷಿಯು ಫಿಸಿಕಲಿ ಬಂದು ಗೂಡನ್ನು ಸೇರ್ತು. ಉಪ್ಪು ನೀರನ್ನು ಸೇರ್ತು, ಸಕ್ಕರೆ ಹಾಲನ್ನು ಸೇರ್ತು. ಘಟಾಕಾಶವು ಮಠಾಕಾಶದಲ್ಲಿ ಸೇರ್ತು. ಯಾವ ಥರ ಸೇರ್ತು? ಯಾವ ಥರ ಸೇರ್ತು? ಅದು ಸೇರಿತ್ತು ಅಂತಂದ್ರೆ ಆ ಮಹಾಕಾಶವನ್ನು ಬಿಟ್ಟು ಘಟಾಕಾಶ ಎಲ್ಲೋ ಇರಬೇಕಾಗಿತ್ತದು. ಇದು ಮಹಾಕಾಶ. ಈ ಮಹಾಕಾಶವನ್ನು ಬಿಟ್ಟು ಈ ಘಟಾಕಾಶ ಅನ್ನೋದು ಬೇರೆ ಎಲ್ಲೋ ಇದೆ ಹೇಳು. ಇದೆ ಅಂತ ಹೇಳು. ಮುಂದಿನ ಇದೆ ಹೌದಪ್ಪ, ಇದೆ ಅಂತಂದಾಗ ನಾ ಹೇಳ್ತೇನೆ ಕೇಳು. ಮಹಾಕಾಶ ಇಲ್ಲದೇ ಇದ್ದ ಜಾಗದೊಳಗೆ ಈ ಘಟಾಕಾಶ ಗೊತ್ತಾಯ್ತಾ? ಮಹಾಕಾಶ ಇಲ್ಲದೇ ಇದ್ದಂಥ ಜಾಗದಲ್ಲೂ ಘಟಾಕಾಶ ಇಲ್ಲ. ಎಲ್ಲೆಲ್ಲಿ ಘಟಾಕಾಶ ಇದೆಯೋ ಅಲ್ಲೆಲ್ಲ ಮಹಾಕಾಶ ಇಲ್ಲದೇಬೇಕು. ಮತ್ತು ಲಯ ಆಗುವುದು ಅಂದ್ರೆ ಏನು? ಪ್ರಳಯ. ಮತ್ತೆ ಅದೇ ಶಬ್ದ. ಭೌತಿಕವಾದ ಯಾವ ಕ್ರಿಯಾನೂ ಇಲ್ಲ. ಜ್ಞಾನದಿಂದಲೇ ಲಯಗೊಳಿಸಿಕೊಂಡಿದೆ. ಮಣ್ಣಿನ ಘಟ ಒಡೆದ ತಿಳ್ಕೋತಿರೋ ವಿನೋದ. ಇದನ್ನ ಕೆಲಸದನ, ಇದನ್ನ ಹಾಳು ಮಾಡದನ, ಇದು ಮಣ್ಣು ಅಂತ ತಿಳ್ಕೊಂಡು ಬರ್ತದೆ. ಒಡೆಯದೇ ತಿಳ್ಕೊಳ್ ಬರ್ತದೆ, ಈಗ ಕೆಲಸಬೇಕಾಗಿಲ್ಲ. ಹಾಗೆ ಆಕಾಶ ಹೋಗಿ ಮಹಾಕಾಶವನ್ನ ಸೇರ್ಬೇಕಾದ್ರೆ ಘಟವನ್ನ ಒಳಗೆ ಸೇರಿಸ್ಬೇಕಾಗಿಲ್ಲ. ಸ್ವಲ್ಪ ತಲೆ ಉಪಯೋಗ ಮಾಡಿದರೆ, ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿದರೆ, ಸ್ವಲ್ಪ ವಿಚಾರ ಮಾಡಿದ್ದೆ ಆದರೆ ಓಹೋ ಏನು ಘಟಾಕಾಶ ಅನ್ನೋದೊಂದು ಆಗೇ ಇಲ್ಲ. ಮತ್ತದಕ್ಕೂ ಇವನು ಹಚ್ಚಿಬಿಡ್ರಿ ಅಸ್ದೋ ಇವ ಏನದು ಇವ ಘಟಾಕಾಶದಂತೆ ಬೇರೆ ಆಗಿತ್ತು, ಈಗ ಲಯವಾದಂತೆ ಕೂಡಿಕೊಂಡಿದೆ. ಆಶ್ಚರ್ಯ, ಇದಕ್ಕೆ ಜ್ಞಾನ. ಈ ಜ್ಞಾನ ಯುಗ ಒಂದು ಸಂಸ್ಕೃತ ಇದರಷ್ಟು ಸುಲಭವಾದ ವಿದ್ಯೆ ಇನ್ನೊಂದು ಯಾವುದೂ ಅಲ್ಲ. ನೀವು ಯಾವುದೇ ಬೇರೆ ಟ್ಯೂಷನ್ ಕ್ಲಾಸ್ಗೆ ಹೋಗ್ರಿ, ನಿಮ್ಗೆ ಎಷ್ಟು ಕಷ್ಟ ಹೋಗುತ್ತದೆ. ಹೋಮ್ವರ್ಕ್ ಮಾಡಿದ್ರೆ ಎಲ್ಲೂ ನೋಡ್ತಾರೆ, ಮತ್ತೆ ಎಕ್ಸ್ಟ್ರಾ ಹೋಮ್ವರ್ಕ್ ಕೊಡ್ತಾರೆ, ಸರಿಯಾದ ಟೈಮಿಗೆ ಬಂದ್ರೆಲ್ಲ ನೋಡ್ತಾರೆ, ಪುಸ್ತಕ ತಂದ್ರೆಲ್ಲ ನೋಡ್ತಾರೆ, ರೆಫರ್ ಮಾಡಿದ್ರೆಲ್ಲ ನೋಡ್ತಾರೆ, ನೋಟ್ಸ್ಗಳನ್ನು ಕೊಡ್ತಾರೆ, ನೋಟ್ಸ್ಗಳನ್ನು ಬರೆಸ್ತಾರೆ, ನೋಟ್ಸ್ಗಳನ್ನು ಕೊಟ್ಟದ್ದನ್ನು ಓದ್ಕೊಂಡ್ಬರ್ರಿ ಅಂತಾರೆ. ಅವು ನಿಮ್ಗೆ ಬಂದಾಗ ನಿಮ್ಮ ಕುರ್ಚಿಗಳು, ನಿಮ್ಮ ಡೆಸ್ಕ್ಗಳು ಅವ ಸೊಟ್ಟ ಪಟ್ಟ ಆಗ್ತಂದ್ರೆ ಸರಿ ಮಾಡ್ಕೊಡ್ರಿ ಅಂತಾರೆ. ಇದು ನೀವು ಬರೋದ್ರೊಳಗ ಎಲ್ಲ ರೆಡಿ ಇಟ್ಟಿ, ಯಾವ ಸುಲಭ ನೀವು ಹೇಳಿ, ಇಷ್ಟು ಡೊನೇಷನ್ನು, ಇಷ್ಟು ಕ್ಯಾಪಿಟೇಷನ್ನು, ಇಷ್ಟು ರೆಗ್ಯುಲರ್ ಫೀಸು ಅಂತ ಹೇಳ್ತಾರೆ. ಇಲ್ಲಿ ಏನೂ ಹೇಳೋಂಗಿಲ್ಲ, ಯಾವ್ದು ಸರಳ ಹೇಳಿ. ಆದರೂ ನಾವು ಮತ್ತೆ ಹಿಂಗೆ ಊಟ ಮಾಡ್ತೇವೆ, ಹೋಗಲೇ ಮಗನೇ ಹೋಗಿ ಊಟ ಮಾಡೋದು. ಆನೆಸ್ಟ್ಲಿ ವೇದಾಂತದಷ್ಟು ಸುಲಭವಾದ ಜ್ಞಾನ ಇನ್ನೊಂದು ನೀ ಅಷ್ಟು ಸುಲಭವಾಗಿ ಕೂತ್ಕೊಂಡು ಕೇಳಷ್ಟು. ನೀ ಕೇಳುವಾಗ ಕೂಡ ಏನೂ ಸರ್ಕಸ್ ಮಾಡಬೇಡ, ಆ ಸರ್ಕಸ್ಸು ನಾವೇ ಮಾಡ್ತೀವಿ. ಭಗವತ್ಪಾದರಂತಹ ಮಾಸ್ಟರ್ ಮೈಂಡ್ ನಮ್ದಂತೂ ಅಲ್ಲ. ನಾವು ಎರಡು ಸಂಶಯ ತೆಗಿತೀವಿ ಅಂದರೆ ಭಗವತ್ಪಾದರು ಎಷ್ಟು ತೆಗೆದಿರ್ತಾರೆ, 10 ಸಂಶಯ ತೆಗೆದಿರ್ತಾರೆ. ಅಯ್ಯೋ ಹೌದಾ, ನಮ್ಗೆ ಗೊತ್ತಾಗಲಿ ಇಂಥದ್ದು ಪ್ರಾಬ್ಲಮ್, ಇಂಥ ಪ್ರಾಬ್ಲಮ್ಮು ಇದೆ ಅಂತಾರೆ ಭಗವತ್ಪಾದರು. ಇದರಿಂದ ಎಷ್ಟು ಫಿಲಾಸಫಿಗಳು ಉಟ್ಕೊಂಡಾಗ ಅಂತಲೂ ಹೇಳ್ತಾರೆ. ಅವ್ರನ್ನೆಲ್ಲ ಸೋಲಿಸ್ಬೇಕು, ಅವ್ರನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು, ಅವ್ರನ್ನೆಲ್ಲ ತುಚ್ಛ ಮಾಡಬೇಕು, ಅವ್ರನ್ನೆಲ್ಲ ದ್ವೇಷ ಮಾಡಬೇಕು ಅಂತ ನಾ ವಿಷಯ ಎತ್ಕೊಂಡಿಲ್ಲ. ಇಸ್ ಸೋ ಆನೆಸ್ಟ್ ಇನ್ ಇಸ್ ಕ್ಲಿಯರ್ ಥಿಂಕಿಂಗ್. ನಾ ಹೇಳಿದೆ ನಿಮಗೆ ಏನು ಸ್ವಲ್ಪ ಕೂಡ ಡಸ್ಟ್ ಕೂಡ ಹತ್ತದಲ್ಲ ನನ್ನ ಕೈಗೆ, ಅಷ್ಟು ಕ್ಲಿಯರ್ ಇದ್ದ. ಇಲ್ಲಿ ಲಯ ಹೊಂದೋದು ಅಂತಂದ್ರೆ ಚೆನ್ನಾಗಿ ಹೇಳ್ಬಿಡ್ತೀನಿ ಕೇಳಿ. ಲಯ ಹೊಂದೋದು ಅಂದರೆ ಸಪರೇಟ್ ಆಗಿದ್ದೇ ಇಲ್ಲ ಅನ್ನುವ ಜ್ಞಾನದಲ್ಲಿ ಲಯ. ಸಪರೇಟ್ ಆಗೇ ಇಲ್ಲ. ವಿಚ್ ಜೀವಾತ್ಮ ಯು ಆರ್ ಟಾಕಿಂಗ್? ದಿಸ್ ನೋ ಜೀವಾತ್ಮ. ಹೇಮಂತ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೆದದ ಜೀವಾತ್ಮ ಆಗೇ ಇಲ್ಲ ಅಂತ ಹೇಳ್ತೀವಿ. ಅಂದರೆ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ಎಷ್ಟು ಡೀಪ್ ಸಂಘಾತನಾಗಿದ್ದಾನೆ. ಸಂಘಾತ ಅಂದ್ರೆ ಅಸೋಸಿಯೇಟೆಡ್, ಎಷ್ಟು ಡೀಪ್ ಅಸೋಸಿಯೇಷನ್. ನಾಮರತ್ನಮ್ಮ ಅಂತಿದ್ರು ಬಳ್ಳಾರಿ ನಾಮರತ್ನಮ್ಮ ಪೈಕಿನ ಸೊ ನಿವಾಳೆ ಈ ನಾಮರತ್ನಮ್ಮ ರಾಜೇಶ್ವರಿ ತಾಯಿ, ಸಾಗರ, ಸಾಗರದ ರಾಜೇಶ್ವರಿ ತಾಯಿ. ಕ್ಯಾನ್ಸರ್ ಆಯ್ತು. ಇನ್ನೊಂದು ಅರ್ಧ ಗಂಟೆಗೆ ಮುಕ್ಕಾಲು ಗಂಟೆಗೆ ಪ್ರಾಣ ಹೋಗ್ತದೆ. ಸೊ ಅಂತ ಅರ್ಥ ಆಗಬೇಕು. ನನಗೆ ಸಮಾಚಾರ ಕಳಿಸಿ ಸಂಜೆ ಇನ್ನೇನು ಜಾಸ್ತಿ ಸಂಕ್ರಮಿಸ್ಬೇಕು ಆಯ್ತಂತ ಆ ತಾಯಿ ಹತ್ತಿರ ಕಡಿಮೆ ಮಾಡಿದೆ. ಸ್ವಾಮೀಜಿ ಇವನ್ನೆಲ್ಲ ಹೊರಗೆ ಕಳಿಸಿ ಅಂತ ಆಸೆ ಆಯ್ತು. ಅವನ್ನೆಲ್ಲ ಹೇಳಿದೆ ತೊಂದರೆ ಕೊಡಿ, ಹೊರಗೆ ಹೋಗಿ ತುಂಬ ಸೇವೆ ಮಾಡಿ, ಬಾಗಿಲು ಹಾಕಿರಿ, ಹಾಕಿ ಆಮೇಲೆ ತೈತ್ರಿಯ ಪುಸ್ತಕ ತಂದು ಅಲ್ಲೇ ಪಕ್ಕದಲ್ಲಿ ಅದನ್ನು ಕಣ್ಣೆದುರಿಗೆ ಇಡ್ರಿ, ಕಣ್ಣೆದುರಿಗೆ ಇಡಿದೆ. ಆ ಟೇಪ್ ರೆಕಾರ್ಡಿಂಗ್ ಹಾಕಿ ಆಗಿದ್ದ ನಾನು ಹೇಳಿದ್ದೇನೆ, ನಾಟ್ಯಾರ ಏನೂ ಅಲ್ಲ ಹಾಗೆ ಹಾಕಿದ್ರೆ ತೈತ್ರಿಯ ಉಪನಿಷತ್ತಿನ ಕೆಲವು ಭಾಗಗಳನ್ನು ನೆನಪಿದೆ. ಎಷ್ಟನೇ ಭಾಷೆ ಅಂತೇಳಿ ಆ ಭಾಷೆದ ವ್ಯಾಖ್ಯಾನ ನಾನು ಮಾಡಿದ್ದೆ ಆ ಟೇಪ್. ಅದನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ಹಿಂಬಳಿಸಿ ಮುಗಿದೆ. ಅಷ್ಟೆ ಸಕಲ ಮುಕ್ತ ಅವನೇನ್ ಮಂಗೇನ್ ಮಗನ ಬಂದು ಹೀಗೂ ಉಂಟೆ ಅಂತ ಹೀಗುಂಟು ನೋಡು. ಒಂದು 100 ಉದಾಹರಣೆಗಳು ನನ್ನ ಕಣ್ಣಲ್ಲಿ ಆಗ್ಯಾವೆ. ಒಂದು 100 ಉದಾಹರಣೆ, ಒಂದೊಂದನ್ನು ಒಂದೊಂದು ಪ್ರವಾಡ್ ಮಾಡಿ ಹೇಳ್ತೇನೆ, ಒಂದೊಂದು ಕತೆ ಮಾಡಿ ಹೇಳ್ತೇನೆ. ಸೊ ವಾಟ್, ಹೌ ಮಚ್ ಯು ಗೆಟ್ ಔಟ್ ಆಫ್ ಇಟ್, ಎಷ್ಟು ನೀನು ಓಲ್ಡ್ ಮಾಡ್ತೀಯ ಇದರೊಳಗೆ. ಓನಿಂಗ್, ಅಹಂ ಬ್ರಹ್ಮಾಸ್ಮಿ ಈಸ್ ಓನಿಂಗ್. ದಿ ವೆರಿ ಫ್ಯಾಕ್ಟ್ ದಟ್ I am Brahman, I don't need to become Brahman. ನಾನು ಬ್ರಹ್ಮನ್ ಆಗಬೇಕಾಗಿಲ್ಲ, ಸಹಜವಾಗಿ ನಾನು ಬ್ರಹ್ಮನಾಗಿದ್ದೇನೆ. ಈ ಫ್ಯಾಕ್ಟನ್ನು ನಾವು ಗುರುತಿಸಬೇಕಾಗ್ತದೆ, ಐಡೆಂಟಿಫೈ ರಿಕಗ್ನೈಸ್ ಮಾಡಬೇಕಾಗ್ತದೆ. ಅದನ್ನು ಅವ್ರು ಹೇಳ್ತಾರೆ, ಯಾವುದನ್ನು ನೀನು ಆಕಾಶೇ ಸಂಪ್ರಲೀಯಂತೆ ತತ್ವಜೀವ ಇಹ ಆತ್ಮನೇ. ಅದೇ ಪ್ರಕಾರ ಹೇಗೆ ಘಟವು ನಾಶವಾದಾಗ, ಉಪಾಧಿಯು ನಾಶವಾದಾಗ ಘಟಾಕಾಶವು ಮಹಾಕಾಶದಲ್ಲಿ ಲಯಗೊಳ್ಳುತ್ತದೆಯೋ, ಹಾಗೆ ಈ ಉಪಾಧಿಯು ನಾಶವಾದಾಗ ಜೀವಾತ್ಮನು ಪರಮಾತ್ಮನಲ್ಲಿ ಲಯಗೊಳ್ಳುತ್ತಾನೆ. ಇಲ್ಲಿ ಫಿಲಾಸಫಿ ಹುಡುಕುತ್ತದೆ, ಇದು ನಾಶವಾಗುವುದು ಅಂದ್ರೆ ಏನು, ಉಪಾಧಿ ನಾಶ ಆಗುವುದು ಅಂದ್ರೆ ಏನು, ಉಪಾಧಿ ಮಿಥ್ಯ, ಅದಕ್ಕೆ ಅಸ್ತಿತ್ವ ಇಲ್ಲ ಅಂತ ವೆರಿ ನಾಲೆಡ್ಜ್. ನೀವು ಹೋಗಿ ಆ ಮಡಿಕೆಯನ್ನು ಆ ಗಡಿಗೆಯನ್ನು ಪುಡಿ ಪುಡಿ ಮಾಡೇ ಇದು ಮಣ್ಣು ಅಂತ ತಿಳ್ಕೋಬೇಕಾಗಿಲ್ಲ. ಅದು ಮಡಿಕೆ ಗಡಿಗೆ ಇನ್ನೂ ಇರ್ತಿರುವಾಗಲೇ ಇದು ಮಣ್ಣೇ ಮಣ್ಣು ಅಂತ ಸ್ಪಷ್ಟ ಆಗಿದೆಯಲ್ಲ. ಎಲ್ಲ ಪ್ರಮಾಣ ಉಪಯೋಗ ಮಾಡ್ತೀರಿ, ಅದೇ ಓ ಇದು ಮೆಟಲ್ ಶಬ್ದ ಅಲ್ಲ, ಇದು ಮಣ್ಣಿನ ಶಬ್ದ ಕೇಳಿರ್ತೀರಿ. ಓ ಇದು ಕೆಂದರೆ ಮಣ್ಣು ಬರ್ತಾ ಇದೆ, ಇದು ಮಣ್ಣು. ಸೌಂಡ್ ಮಾಡಿದಾಗೂ ಮಣ್ಣು, ಕೆರೆದಾಗೂ ಮಣ್ಣು, ಕಣ್ಣಿನ ನೋಡಿದಾಗೂ ಮಣ್ಣು, ಬೇಕಾದ್ರೆ ನೆಕ್ಕು ಬಿಡ್ರಿ, ಬೇಕಾದ್ರೆ ಪೌಡರ್ ತಿಂದು ಬಿಡ್ರಿ. ಐದು ಪ್ರಮಾಣಗಳನ್ನು ಯಾವಾಗ ಉಪಯೋಗ ಮಾಡ್ತೀಯಾ ಅವಾಗ ನಿನಗೇನು ಲಭ್ಯ ಆಗ್ತದೆ, ಒಡೆದು ಲಭ್ಯ ಆಗ್ತದೆ, ಇದ್ದಿರ್ಲಿಕ್ಕೂ ಲಭ್ಯ ಆಯ್ತು ಮಣ್ಣು ಅಂದ್ರೆ ತಿಳಿಸಿ ಮಾತೆ. ಯು ಡೋಂಟ್ ಯೂಸ್ ಪ್ರಮಾಣ ಪ್ರಾಪರ್ಲಿ. ಪ್ರಾಬ್ಲಮ್ ಈಸ್ ಏನು ಶಾಸ್ತ್ರ ಪ್ರಮಾಣ ಇದೆ, ಇದನ್ನು ಸರಿಯಾಗಿ ನಾವು ಪ್ರಯೋಗ ಮಾಡೋದಿಲ್ಲ, ಪರ್ವರ್ಟೆಡ್ ಆಗಿ ಪ್ರಯೋಗ ಮಾಡ್ತೀವಿ. ಅದು ಮಹಾವಾಕ್ಯ ತತ್ವಮಸಿ ಇದ್ರೆ ಈ ನೋಡಿ ತತ್ವಮಸಿ ಮಹಾವಾಕ್ಯ, ಇದನ್ನು ಪರ್ವರ್ಟೆಡ್ ಆಗಿ ಪ್ರಯೋಗ ಮಾಡೋದ್ರೆ ಹೇಗಪ್ಪ ಯೋಗೀಶ ಮಾಡ್ಬೇಕು ಅಂದ್ರೆ ಹೇಳ ತತ್ತದಸಿ ಪರ್ವರ್ಟೆಡ್ ಮಹಾವಾಕ್ಯ ತತ್ ತಮಸಿ. ಅವನು ಹೇಳ್ತಾನೆ ತತ್ ತದಸಿ ಅದೇ ತ್ವ ತಮಸಿ ನೀನೇ, ಅದೇ ಉಡುಪಿಯಲ್ಲಿ ಇದನ್ನ ನೀನೇ ಇದ್ದು ಏನಾಗ್ಬಿಟ್ಟಿದ್ಯಾ ಫಿಲಾಸಫಿನ ಚೇಂಜ್ ಆಗ್ಬಿಡಿ. ಜ್ಞಾನ ಪ್ರಮಾಣಗಳನ್ನು ಸರಿಯವಾಗಿ ಪ್ರಯೋಗ ಮಾಡಿದಾಗ ಮಾತ್ರ ಜ್ಞಾನ, ಇಂತ ಹೋದರೆ ಅಡಲ್ಟ್ರೇಟೆಡ್ ಜ್ಞಾನ, ಕಾಂಪ್ರಮೈಸ್ಡ್ ಜ್ಞಾನ, ಪಕ್ಷಪಾತದಿಂದ ಕೂಡಿದ ಜ್ಞಾನ, ಅದು ನಿಷ್ಪಕ್ಷಪಾತದ ಜ್ಞಾನ ಅಲ್ಲ. ಅದಕ್ಕೆ ನಾವು ಹೇಳ್ತೀವಿ ಜ್ಞಾನಾಧೇವ ಕೈವಲ್ಯಂ, ಜ್ಞಾನದಿಂದ ಮಾತ್ರ ಕೈವಲ್ಯ ಸಿಗ್ತದೆ. ಯಾಕೆ ಹೇಳ್ತೇವೆ ನಾವು ಪ್ರಿಜುಡ್ಯೂಸ್ ಮೈಂಡ್ನಿಂದ ಹೇಳ್ತಾ ಇಲ್ಲ, ಕಣ್ಣಿನಿಂದಲೇ ಈ ಲೋಟ ಕಾಣಿಸ್ತದೆ ಅಂತ ಹೇಳಿದಾಗ ಅಲ್ಲಿ ಎಲ್ಲಾ ಇಂದ್ರಿಯ ಕೆಲಸವನ್ನು ಜ್ಞಾನ ಉಂಟು ಮಾಡುವುದಾದ್ರೆ ಕಿವಿನೂ ಜ್ಞಾನ ಉಂಟು ಮಾಡ್ತದೆ. ಅದಕ್ಕೆ ಈ ಇಂದ್ರಿಯಗಳಿಗೆ ಏನಂತ ಕರೀತಾರೆ, ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಅದೇನು ನೀವು ಬರೀ ಕಣ್ಣಿನಿಂದಲೇ ನೋಡ್ಲಿಕ್ಕೆ ಸಾಧ್ಯ ಅಂತ ಯಾಕೆ ಹೇಳ್ಬೇಕು? ನೀವು ಕಿವಿಯಿಂದ ನೋಡ್ಬೋದು, ಕಿವಿಯಿಂದ ನೋಡ್ಬೋದು. ಅವಾಗ ಹೇಳ್ಬೇಕಾಗ್ತದೆ, ಇಲ್ಲ ನನಗೆ ರೂಪ ಜ್ಞಾನ ಆಗ್ಬೇಕು ಅಂದ್ರೆ ಕಣ್ಣು ಒಂದೇ ಇರೋದು ಪ್ರಮಾಣ. ಆತ್ಮಜ್ಞಾನ ಆಗ್ಬೇಕು ಅಂದ್ರೆ ಭಾಷ್ಯ ಕುಗುಣ 133 ಘಟಾದಿ ಉತ್ಪತ್ತಿಯ ಘಟಾಕಾಶಾದಿ ಉತ್ಪತ್ತಿ ಘಟಾದಿ ಪ್ರಲಯೇ ಘಟಾಕಾಶಾದಿ ಪ್ರಲಯ ಘಟಾಕಾಶಾದಿ ಪ್ರಲಯ ತದ್ವತ್ ವಿಹಾರಿ ಸಂಘಾತ ಉತ್ಪತ್ತಿಯ ವಿಹಾರಿ ಸಂಘಾತ ಉತ್ಪತ್ತಿಯ ಜೀವ ಉತ್ಪತ್ತಿ ಜೀವ ಉತ್ಪತ್ತಿ ತತ್ವಯೇ ಚ ತತ್ವಯೇ ಚ ಜೀವಾನಾಂ ಜೀವಾನಾಂ ಇಹ ಆತ್ಮನಿ ಪ್ರಲಯಃ ಇಹ ಆತ್ಮನಿ ಪ್ರಲಯಃ ನ ಸ್ವತಃ ಇತ್ಯರ್ಥಃ ನ ಸ್ವತಃ ಇತ್ಯರ್ಥಃ ಯಥಾ ಘಟಾದಿ ಉತ್ಪತ್ತಿಯ ಘಟ ಇತ್ಯಾದಿಗಳು ಹುಟ್ಟಿಕೊಂಡಾಗ ಜೊತೆ ಜೊತೆಗೆ ಏನು ಹುಡುಕುತ್ತದೆ? ಘಟಾಕಾಶಾದಿ ಉತ್ಪತ್ತಿ. ಲೋಟ ಉತ್ಪತ್ತಿ ಆಯಿತು ಲೋಟಾಕಾಶ, ಹಂಡೆ ಉತ್ಪತ್ತಿ ಆಯಿತು ಹಂಡೆ ಆಕಾಶ, ಹರಿವ ಉತ್ಪತ್ತಿ ಆಯಿತು ಹರಿವೆ ಆಕಾಶ, ಕುಡಿಕೆ ಉತ್ಪತ್ತಿ ಆಯಿತು ಕುಡಿಕೆ ಆಕಾಶ, ಲಾಲು ಯಾದ ಉತ್ಪತ್ತಿ ಆದ ಅಲ್ಲಿ ನೀವು ಬರೋಡ ಬರೋಡ ದಾಟಿದ ಮೇಲೆ ನಿಮ್ಗೆ ಸಿಗೋದೆಲ್ಲ ಏನು ಅಂತಂದ್ರೆ ಕುಡಿಕೆಗಳು. ಅದು ಏನು ಶುರು ಯಾರು ಶುರು ಮಾಡಿದ್ದು ನೆನಪಿದೆ ನಿಮಗೆ? ಲಾಲು ಪ್ರಸಾದ್ ಶುರು ಮಾಡಿದ್ದದು. ಏನಂದ್ರೆ ಕುಂಬಾರಿಗೆಲ್ಲ ಕೆಲಸ ಕೊಡಬೇಕು ಅಂತೇಳಿ ಕೋಟಿ ಕೋಟಿ ಗಟ್ಟಲೆ ಇವುಗಳನ್ನು ಉತ್ಪತ್ತಿ ಮಾಡಿ ಅವುಗಳನ್ನು ಸಪ್ಲೈ ಗೌರ್ಮೆಂಟ್ ಪರ್ಚೇಸ್ ಮಾಡಿ ಆ ಪರ್ಚೇಸ್ ಮಾಡಿದ್ದನ್ನು ಇವರಿಗೆ ಚಾಯ್ ವಾಲಾದವ್ರಿಗೆಲ್ಲ ಕೊಟ್ಟು ಯಾರಿಗೆ ಗೊತ್ತು ಮೋದಿಗೂ ಕೊಟ್ಟಿದ್ದ ಲಾಲು ಕಾ ಕರ್ಜ್ ಭಿ ಹಮಾರೇ ಊಪರ್ ಹೈ ಹಮಕೋ ಕರ್ಜ್ ಕೋ ದೇನಾ ಪಡ್ತಾ ಹೈ ಅಂತ ಮೋದಿ ಅಂದ್ಬಿಟ್ಟ ಅಂದ್ರೆ ಅವನು ಲಾಲು ವಾ ನಾನು ನಿನಗೆ ಸೇರ್ಕೊಂಡ್ಬಿಡ್ತಿದ್ದು ಅಂದ್ಬಿಟ್ಟ ಲಾಲು ಕಾ ಕರ್ಜ್. ಸೊ ಯಥಾ ಘಟ ಆದಿ ಉತ್ಪತ್ತಿಯ ಘಟಾಕಾಶಾದಿ ಉತ್ಪತ್ತಿ, ಲೋಟ ಮಡಿಕೆ ಇತ್ಯಾದಿಗಳು ಉತ್ಪತ್ತಿಯಾದಾಗ ಜೊತೆ ಜೊತೆಗೆ ಘಟಾಕಾಶಗಳು ಉತ್ಪತ್ತಿಯಾಗ್ತವೆ. ಯಥಾಚ ಘಟಾದಿ ಪ್ರಲಯ ಘಟ ಇತ್ಯಾದಿಗಳು ಲಯಗೊಂಡಾಗ ಅದರ ಜೊತೆ ಜೊತೆಗೆ ಏನು ಲಯ ಆಗ್ತದೆ? ಘಟಾಕಾಶವೇ ಕೂಡ ಲಯ ಆಗ್ತದೆ. ಮೊದಲನೇ ಲಯ ನಾಶ. ಮೊದಲನೇ ಲಯ ಅನ್ನೋ ಶಬ್ದ ಏನದಲ್ಲ ಅದು ನಾಶ. ಯಥಾಚ ಘಟಾದಿ ಪ್ರಲಯ ಘಟಾದಿ ಘಟ ಇತ್ಯಾದಿ ಮಡಿಕೆ ಇತ್ಯಾದಿಗಳು ಪ್ರಳಯಗೊಂಡಾಗ, ಪ್ರಳಯಗೊಂಡಾಗ ಅಂದರೆ ಲಯಗೊಂಡಾಗ, ಲಯಗೊಂಡಾಗ ಅಂದರೆ ಇದು ನಾಶವಾದಾಗ ಜೊತೆ ಜೊತೆಗೆ ಏನಾಗ್ತದೆ? ಘಟಾಕಾಶವೂ ಕೂಡ ಪ್ರಳಯವಾಗ್ತದೆ, ಘಟಾಕಾಶವೂ ಕೂಡ ನಾಶವಾಗ್ತದೆ. ಆ ತದ್ವತ ಅದರಂತೆಯೇ ದೇಹಾದಿ ಸಂಘಾತ ಉತ್ಪತ್ತಿಯ ದೇಹ ಇತ್ಯಾದಿ ಸಂಘಾತಗಳು ಹುಟ್ಟಿಕೊಂಡಾಗ ಜೀವೋತ್ಪತ್ತಿ ಜೀವಾತ್ಮನ ಹುಟ್ಟಿಕೊಳ್ಳುತ್ತದೆ. ದೇಹ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಇವು ಹುಟ್ಟಿಕೊಂಡಾಗ, ಅಂತಃಕರಣ ಹುಟ್ಟಿಕೊಂಡಾಗ ಇವುಗಳ ಜೊತೆ ಏನು ಹುಟ್ಟು ಸೇರ್ಕೊಳ್ತಾನೆ? ಅವ ಜೀವಾತ್ಮನು ಸೇರ್ಕೊಳ್ತಾನೆ. ಸೇರ್ಕೊಂಡ ಹಂಗ ಏನು ಅನಿಸ್ತದೋ ಅದಕ್ಕೆ ಜೀವಾತ್ಮ ಅಂತ ಹೆಸರು. ಜೀವಾತ್ಮ ಬಂದು ಸೇರ್ಕೊಂಡಿಲ್ಲ, ಮತ್ತು ಸೇರ್ಕೊಳ್ಳೋದು ಕೂಡ ಅಜ್ಞಾನವಶಾತ. ತತ್ಪ್ರಳಯೇಚ ಆ ಶರೀರ ಆ ಪ್ರಾಣ ಆ ಮನಸ್ಸು ಬುದ್ಧಿಗಳು ಆ ಅಹಂಕಾರಿಗಳು ಆ ಕರ್ತೃತ್ವಾದಿಗಳು ಭೋಕ್ತೃತ್ವಾದಿಗಳು ಆ ವಾಸನಾ ಪುಣ್ಯ ಪಾಪಾದಿಗಳು ಸಂಸ್ಕಾರಗಳು ಅವು ಸತ್ವರಜಸ್ತಮ ಗುಣಗಳು ಆ ಮನಸ್ಸು ಬುದ್ಧಿಗಳ ಅಂತಃಕರಣಗಳು ಇವೆಲ್ಲವೂ ಒಟ್ಟಾಗಿ ಸೇರಿ ಯಾವಾಗ ನಾಶವಾಗ್ತಾವೋ ಆವಾಗ ಜೀವಾತ್ಮನೇನಾಗ್ತಾನೆ ಅವನು ಪ್ರಳಯಗೊಂಡು 134 ಸರ್ವದೇಹೇಷು ಸರ್ವದೇಹೇಷು ಆತ್ಮೈಕತ್ವೇ ಆತ್ಮೈಕತ್ವೇ ಏಕಸ್ಮಿನ್ ಜನನ ಮರಣ ಸುಖಾದಿಮತಿಃ ಏಕಸ್ಮಿನ್ ಜನನ ಮರಣ ಸುಖಾದಿಮತಿ ಆತ್ಮನೇ ಆತ್ಮನೇ ಸರ್ವಾತ್ಮನಾ ಸರ್ವಾತ್ಮನಾ ತತ್ ಸಂಬಂಧಃ ತತ್ ಸಂಬಂಧಃ ಕ್ರಿಯಾ ಫಲ ಸಾಂಕರ್ಯಂ ಚ ಕ್ರಿಯಾ ಫಲ ಸಾಂಕರ್ಯಂ ಚ ಸ್ಯಾತ್ ಸ್ಯಾತ್ ಇತಿ ತಾನ್ ಪ್ರತಿ ಇದಂ ಉಚ್ಯತೆ ದೈತ್ಯಗಳು ಈ ಪ್ರಕಾರವಾಗಿ ವಾದ ಮಾಡುವ ಹಂತದಲ್ಲಿದ್ದಾರೆ, ಅವರು ವಾದ ಮಾಡ್ತಾ ಇದ್ದಾರೆ ಅಂತ ಅವಾಗಲೇ ಹೇಳಿದ್ರು. ಬಹಳ ಕಡಿಮೆ ದೈತ್ಯಗಳು, ಅವಾಗ ತುಂಬಾ ಕಡಿಮೆ, ಆದ್ರೂ ಕೂಡ ದೈತ್ಯಗಳು ಇದ್ರು, ಬೆರಳೆಷ್ಟು ದೈತ್ಯಗಳು ಇದ್ರು. ಅವರು ಆಗಿನ ಕಾಲಕ್ಕೆ ಯಾರ್ಯಾರು ಯಾವ್ಯಾವ ಫಿಲಾಸಫಿಗಳನ್ನು ಮತ ಅಭಿಪ್ರಾಯಗಳನ್ನು ವೇದಾಂತ ಶಾಸ್ತ್ರದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೊತ್ತುಕೊಂಡಿದ್ರು ಅವರೆಲ್ಲರನ್ನೂ ಅಕೌಂಟ್ ತಗೋತಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ವೈಶೇಷಿಕರು ತಗೋತಾರೆ, ಸಾಂಖ್ಯರನ್ನು ತಗೋತಾರೆ, ಮೀಮಾಂಸಕರನ್ನು ತಗೋತಾರೆ, ಚಾರ್ವಾಕರನ್ನು ತಗೋತಾರೆ, ಜೈನರನ್ನು ತಗೋತಾರೆ, ಬುದ್ಧಿಸ್ಟ್ಗಳನ್ನು ತಗೋತಾರೆ, ಬೌದ್ಧರನ್ನು ತಗೋತಾರೆ, ಎಲ್ಲರನ್ನೂ ತಗೊಂಡು ಜಿಜ್ಞಾಸ ಮಾಡ್ತಾರೆ ಒಂದೇ ಟೈಮಿಗೆಲ್ಲ. ಈ ಪ್ರಸಂಗ ಅಂತಲ್ಲ, ಈ ಪ್ರಸಂಗದಲ್ಲಿ ಎಲ್ಲರನ್ನೂ ತಗೊಳ್ದರು. ಅವ್ರನ್ನ ಯಾಕೆ ತಗೊಂಡ್ರೆ ಅಂತ ಕೇಳಬೇಡ, ಅಕಸ್ಮಾತ್ ಯಾರೋ ಕೂತಿದ್ರು ಅಂತ ಅನಿಸ್ತದೆ. ಅಥವಾ ಜಸ್ಟ್ ಕ್ಲಾಸಿನ ಮುಂಚೆ ಯಾರೋ ಪ್ರಶ್ನೆ ಕೇಳಿದ್ರು ಅಂತ ಕಾಣಿಸ್ತದೆ. ಅವರು ಯಾವ ತತ್ವಕ್ಕೆ ಅಂಟುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ, ಅದನ್ನು ಆಧಾರ ಇಟ್ಕೊಂಡು ಅವರು ಎರಡು ಮಾತುಗಳನ್ನು ಇಲ್ಲಿ ಹೇಳಿರ್ತಾರೆ. ಸೊ ಇಲ್ಲಿ ಇಲ್ಲಿ ಇಲ್ಲಿ ಇದು ತಾತ್ಪರ್ಯ ಉದ್ದೇಶ ಏನು ಅಂತಂದರೆ, ದ್ವೈತಿನಃ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡೋಷ್ಟಕ್ಕೇ ದ್ವೈತಿಗಳು ಕೆಟ್ಟವರು, ದ್ವೈತಿಗಳು ನೀಚರು, ದ್ವೈತಿಗಳು ದುಷ್ಟರು ಅಂತ ನಾವು ಯಾವತ್ತೂ ನಿರ್ಧಾರ ಮಾಡಬಾರ್ದು. ಅವರ ಅಭಿಪ್ರಾಯಗಳಲ್ಲಿ ಅವರು ಕರೆಕ್ಟಾಗಿ ಇದ್ದಾರೆ, ಅವರ ಅಭಿಪ್ರಾಯಗಳು ಅಂತಿಮ ಅಭಿಪ್ರಾಯಗಳಲ್ಲ ಅಂತ ತೋರಿಸೋದೇ ಅದ್ವೈತದ ಶ್ರೇಷ್ಠತೆ. ಎಲ್ಲರನ್ನೂ ಗರ್ಭದಲ್ಲಿ ಹಾಕ್ಕೊಂಡೇ ತಮ್ಮ ಹೃದಯದಲ್ಲಿ ಇಟ್ಕೊಂಡೇ ಹೋಗಬೇಕಾಗಿದೆ ನಮಗೆ. ವಿಘಟಿತ ಜೀವನವು ವೇದಾಂತ ಶಾಸ್ತ್ರದ ಮಹತ್ವ ಅಲ್ಲ, ಸಂಘಟಿತ ಜೀವನ ಇದು ವೇದಾಂತ ಶಾಸ್ತ್ರದ ಮಹತ್ವ. ಇನ್ಫ್ಯಾಕ್ಟ್ ಭರತ ಭೂಮಿಯ ಸನಾತನ ಧರ್ಮದಲ್ಲಿಯ ಉಪದೇಶ ಕ್ರಮಗಳು ಮಾರ್ಗದರ್ಶನಗಳೇ ಈ ಥರ ಇವೆ. ಸಂಘಟಿತವಾದ ಮಾರ್ಗದರ್ಶನಗಳೇ ವಿನಃ ವಿಘಟಿತ ಮಾರ್ಗದರ್ಶನಗಳು. ಎಷ್ಟು ಚಂದ ಹೇಳ್ತಾರೆ, ಸರ್ವದೇಹೇಶು ಆತ್ಮ ಏಕತ್ವೇ, ಎಲ್ಲ ದೇಹಗಳಲ್ಲಿ ಅದು ಒಂದು ಇರುವೆಯಿಂದ ಹಿಡ್ಕೊಂಡು ಅದು ಸೃಷ್ಟಿಕರ್ತನವರೆಗೂ ಚತುರ್ಮುಖ ಬ್ರಹ್ಮನವರೆಗೂ ಕೂಡ, ಸರ್ವದೇಹೇಶು ಎಲ್ಲ ದೇಹಗಳಲ್ಲಿ, ದೇಹಗಳಲ್ಲಿ ಅಂತೇಳಿ ಇಲ್ಲಿ ಟ್ರಾನ್ಸ್ಲೇಷನ್ ಆಗಬೇಕು ಏನಂತ, ಉಪಾಧಿಗಳಲ್ಲಿ ಎಲ್ಲ ದೇಹಗಳಲ್ಲಿ ಅನ್ನೋ ಅರ್ಥ ಎಲ್ಲ ಉಪಾಧಿಗಳಲ್ಲಿ. ಎಲ್ಲ ಉಪಾಧಿ ಅಂತಾನೆ ಅಂದ್ಯೋ, ಅದರೊಳಗೆ ಸೃಷ್ಟಿಕರ್ತನು ಬಂದ, ಸ್ಥಿತಿಕರ್ತನು ಬಂದ, ಲಯಕರ್ತನು ಬಂದ, ಬ್ರಹ್ಮ ವಿಷ್ಣು ಮಹೇಶ್ವರ ಬಂದರು, ಇನ್ನೇನೇನು ದೇವತೆಗಳು, ಎಲ್ಲ ದೇವತೆಗಳು ಬಂದರು. ಆಕಾಶ ವಾಯು ಅಗ್ನಿ ನೀರು ಪೃಥ್ವಿ ದೇವತೆಗಳು ವರುಣ ಸೂರ್ಯ ಎಕ್ಸೆಟ್ರ, ಈ ಎಲ್ಲ ದೇವತೆಗಳು ಏನಾಗ್ತಾರೆ ಅಂತಂದರೆ, ಇವು ಎಲ್ಲ ಉಪಾಧಿಗಳಲ್ಲಿ ಇರುವಂತಹ ಆತ್ಮ ಏಕಸ್ಮಿನ್. ಆಯ್ತಾ, ಇಲ್ಲಿ ಇಲ್ಲಿ ಹೀಗಿದ್ದ ಪಕ್ಷದಲ್ಲಿ ಎಲ್ಲ ದೇಹಗಳಲ್ಲಿ ಅರ್ಥಾತ್ ಎಲ್ಲ ಉಪಾಧಿಗಳಲ್ಲಿ ಇರುವ ಆತ್ಮನು ಒಬ್ಬನೇ ಎನ್ನುವುದು ನಿಮ್ಮ ಉಪದೇಶದ ತಾತ್ಪರ್ಯವಾಗಿದ್ದರೆ, ಜನನ ಮರಣ ಸುಖಾದಿಮತಿ, ಹುಟ್ಟು ಸಾವುಗಳು ಸುಖ ಇತ್ಯಾದಿ ದುಃಖಗಳು ಇತ್ಯಾದಿಗಳು ಆತ್ಮನೇ ಸರ್ವಾತ್ಮನ, ಎಲ್ಲ ದೇಹಗಳಲ್ಲಿ ಎಲ್ಲ ಉಪಾಧಿಗಳಲ್ಲಿ ಆತ್ಮನ ಒಬ್ಬನೇ ಇದ್ದರಿಂದಾಗಿ ಒಬ್ಬರಿಗೆ ಜ್ವರ ಬಂದರೆ ಒಬ್ಬರಿಗೆ ಸುಖ ಆದರೆ ಒಬ್ಬರಿಗೆ ದುಃಖ ಆದರೆ ನೋಡ್ರಿ ಇಲ್ಲ ಹಾಗಿಲ್ಲ. ಅದಕ್ಕೆ ನಾವು ಹೇಳೋದು ಎಲ್ಲ ದೇಹಗಳಲ್ಲಿ ಆತ್ಮನೂ ಇಲ್ಲ. ಸರ್ವಾತ್ಮನ ತತ್ ಸಂಬಂಧ ಕ್ರಿಯಾ ಫಲ ಸಾಂಕರ್ಯಂ ಚ. ಎಲ್ಲರೂ ಕರ್ಮ ಮಾಡಿದ್ರು ಎಲ್ಲರೂ ಒಂದೇ ಥರ ಕರ್ಮ ಮಾಡಬೇಕು. ಯಾಕೆ ಎಲ್ಲರಲ್ಲಿರೋ ಆತ್ಮ ಎಲ್ಲರಿಗೂ ಫಲ ಸಿಗ್ತಿಲ್ಲ, ಎಲ್ಲರಿಗೂ ಒಂದೇ ಥರ ಫಲ ಸಿಗ್ಬೇಕು. ಯಾಕೆ ಆತ್ಮ ಒಂದೇ ಎಲ್ಲ. ಏಕಕಾಲಕ್ಕೆ ನಿದ್ದೆ, ಏಕಕಾಲಕ್ಕೆ ಮಾತು, ಏಕಕಾಲಕ್ಕೆ ಕೈ, ಏಕಕಾಲಕ್ಕೆ ಯಾರೋ ಒಬ್ಬರು ಬಾವೆ ಬಿದ್ದ ಆಬ್ಜೆಕ್ಷನ್ ನೋಡ್ರಿ, ಆಕ್ಷೇಪಣೆ ಎಷ್ಟು ಸುಂದರವಾಗಿದೆ. ನಿಮ್ಗೆ ಅನಿಸಿತ್ತಾ ಹಿಂಗೂ ಇರ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅದಕ್ಕೆ ಹೇಳ್ತೀವಿ, ಸುಮ್ಮನೆ ಶಂಕರ್ ಮಾತು ಕೇಳ್ರಿ, ಬಾಯಿ ಸುಮ್ಮನೆ ಸುಮ್ಮನೆ ಕೇಳಿ. ನೀವೇ ನನ್ನ ಪ್ರಶ್ನೆ ಕೇಳ್ತೀರ, ಮುಂದೂ ಪ್ರಶ್ನೆ ಶಂಕರಾಚಾರ್ಯ ಕೇಳ್ತಾರೆ ನಿಮ್ಗೆ. ಹಾ, ಭಾರಿ ಸುಂದರವಾಗಿದೆ. ಕ್ರಿಯಾ ಫಲ ಸಾಂಕರ್ಯಂ. ಸಾಂಕರ್ಯಂ ಅಂತಂದರೆ ಸಾರ ಸಗಟು ರೋಗ, ಸಾಂಕ್ರಾಮಿಕ ಸಾರ ಸಗಟು ಸಾಂಕ್ರಾಮಿಕ. ಏನಪ್ಪ ಈಗ ಇವನು ಕರ್ಮ ಮಾಡ್ತಾನ, ಎಲ್ಲರೂ ಕರ್ಮ, ಇವನು ಫಲ ಸಿಗ್ತದೆ ಎಲ್ರಿಗೂ ಒಂದೇ ಥರ, ಇವನು ಸುಖ ಸಿಗ್ತದೆ ಎಲ್ರಿಗೂ ಇಷ್ಟ, 10 ಗ್ರಾಮ್ ಸುಖ ಅಂದರೆ ಎಲ್ರಿಗೂ 10 ಗ್ರಾಮ್ ಸುಖ. ಸ್ವಲ್ಪ ನಾಟಕೀಯ ಹೇಳಿಕತ್ತೇನೆ, 50 ಗ್ರಾಮ್ ಸುಖ ಅಂದರೆ ಎಷ್ಟಿರ್ತದೆ? ಶಾತ ಇದೆಯೇ ಆಹು. ಈ ಪ್ರಕಾರವಾದ ದ್ವೈತಿಗಳು ಹೇಳ್ತಾರೆ, ಭಗವತ್ಪಾದರು ಹೇಳ್ತಾರೆ, ಈ ಪ್ರಕಾರವಾಗಿ ಹೇಳುವಂತಹ ದ್ವೈತಿಗಳಿದ್ದಾರಲ್ವೇ, ತಾನ್ ಪ್ರತಿ ಇದ ಮುಚ್ಚತೆ, ಅವರನ್ನು ಉದ್ದೇಶಿಸಿ ಈ ಮುಂದಿನ ಶ್ಲೋಕವನ್ನು ನಾವು ಹೇಳ್ತಾ ಇದ್ದೀವಿ. ಯಥೈಕಸ್ಮಿನ್ ಘಟಾಕಾಶೇ ರಜೋ ಧೂಮಾದಿಭಿರ್ಯುತೆ ನ ಸರ್ವೇ ಸಂಪ್ರದಾಯುಜ್ಯಂತೆ ನ ಸರ್ವೇ ಸಂಪ್ರಯುಜ್ಯಂತೆ ತದ್ವತ್ ಜೀವಾ ಸುಖಾದಿಭಿಃ ಯಥೈಕಸ್ಮಿನ್ ಘಟಾಕಾಶೇ ರಜೋ ಧೂಮಾದಿಭಿರ್ಯುತೆ ನ ಸರ್ವೇ ಸಂಪ್ರಯುಜ್ಯಂತೆ ತದ್ವತ್ ಜೀವಾ ಸುಖಾದಿಭಿಃ. ಯಥಾ ಯಾವ ಪ್ರಕಾರ, ಘಟಾಕಾಶೆ ಇದೆ, ಘಟ ಇದೆ ಆಕಾಶ, ಘಟಾಕಾಶೆ ಅಲ್ಲಿ ಘಟಾಕಾಶ ಮಾತ್ರ ಇಲ್ಲ. ಕೇಳ್ಕೊಳ್ರಿ ಪ್ಲೀಸ್, ಬಿಡ್ತೀನಿ ಬಿಡ್ತೀನಿ ಕ್ಲಾಸ್ ಬಿಡ್ತೀನಿ, ಹಂತಕ್ಕೆ ಬಿಡ್ತೀನಿ, ಸ್ವಲ್ಪ ಫಾಸ್ಟ್ ಆಗ್ಬಿಟ್ಟು ಹೋಗ್ಲಿ, ಅದಷ್ಟು ಲೇಟ್ ಆಗಿರ್ತಾರ, ಫಾಸ್ಟ್ ಆಗ್ಬಿಟ್ಟು ನಾನು ಬಿಟ್ಟ ಮೇಲೆ ಅರ್ಧ ಗಂಟೆ ಹರಟಿ ಹೊಡ್ಕೊಂಡು ನಿಂತಿರ್ತಾರೆ, ಆವಾಗ ಏನು ಅನಿಸೋದಿಲ್ಲ. ಯಥಾ ಘಟಾಕಾಶೆ ಇದೇ ಘಟ ಇದೇ ಆಕಾಶ, ಘಟಾಕಾಶ ಆಯ್ತಾ, ಘಟಾಕಾಶೆ ಅಲ್ಲಿ ಆಕಾಶ ಮಾತ್ರ ಇಲ್ಲ, ಆಕಾಶದ ಜೊತೆ ರಜೋ ಧೂಮಾದಿ ಬಿಗಿಯುದೆ ಏನಿದೆ, ಧೂಳು ಇತ್ಯಾದಿಗಳು ಕೂಡ ಇವೆ, ಅದರೊಳಗೆ ಸೇರಿಸಿದೆ ಬ್ಯಾಕ್ಟೀರಿಯಾಗಳು ಇವೆ, ವೈರಸ್ಗಳು ಕೂಡ ಇವೆ. ಇಲ್ಲಿ ಯಾವುದು ಬೇರೆ ವೈರಸ್ ಇರ್ಬೋದು, ಇನ್ನೊಂದು ಘಟ್ಟದಲ್ಲಿ ಮತ್ತೊಂದು ವೈರಸ್ ಇರ್ಬೋದು, ಮತ್ತೊಂದು ಘಟ್ಟದಲ್ಲಿ ಮತ್ತೊಂದು ಥರ ಇರ್ಬೋದು. ಆಕಾಶ ಇದೆ, ಜೊತೆಗೆ ಧೂಳು ಇತ್ಯಾದಿ ಬ್ಯಾಕ್ಟೀರಿಯಾ ವೈರಸ್ಗಳು ರೋಗಜಂತುಗಳು ಅವು ಕೂಡ ಇವೆ. ಸೊ ಇದನ್ನು ಉಪಯೋಗ ಮಾಡಿದಾಗ ಜ್ವರ ಬರ್ಬೋದು, ಅದನ್ನು ಉಪಯೋಗ ಮಾಡಿದಾಗ ಡೈರಿಯಾ ಆಗ್ಬೋದು, ಇನ್ನೊಂದನ್ನು ಉಪಯೋಗ ಮಾಡಿದಾಗ ಮತ್ತೊಂದಾಗ್ಬೋದು, ಸಾಧ್ಯತೆ ಇದೆ. ಆದರೆ ಘಟಾಕಾಶ ಇರೋದು ಒಂದೇ ಅನ್ನೋದಕ್ಕೆ ಯಾವ ಆಬ್ಜೆಕ್ಷನ್ಸ್ಗಳು ಇಲ್ಲ. ಇದನ್ನು ಉಪಯೋಗ ಮಾಡಿದಾಗ ಸುಖ ಸಿಕ್ಕಿರ್ಬೋದು, ಅದನ್ನು ಉಪಯೋಗ ಮಾಡಿದಾಗ ದುಃಖ ಸಿಕ್ಕಿರ್ಬೋದು. ಇಬ್ಬರಿಗೂ ಒಂದೇ ಥರ ಸುಖ ಸಿಗಬೇಕು ಅಂತೇನಿಲ್ಲ. ಅದರೊಳಗಿರೋ ಗುಣಗಳಿಂದ ಅದರೊಳಗೆ ಅವನಿಗೆ ಫಲ ಸಿಗ್ತದೆ, ಇದರೊಳಗಿರೋ ಗುಣಗಳಿಂದ ಇವನಿಗೆ ಫಲ ಸಿಗ್ತದೆ. ಆಕಾಶ ಮಾತ್ರ ಇದೆ ಅಂತ ತಿಳಿದವನಿಗೆ ಯಾವ ಪ್ರಕಾರವಾದ ಫಲಗಳು ಅಂಟುವುದಿಲ್ಲ. ಇರೋದು ಆಕಾಶ ಮಾತ್ರ. ಅದು ಹೇಳ್ತಾರವರು, ಯಥಾ ಏಕಸ್ಮಿನ್ ಘಟಾಕಾಶೆ ರಜೋಧೂಮಾದಿ ಬಿಹಿಯುತೆ ನ ಸರ್ವೇ ಸಂಪ್ರಯುಜ್ಯಂತೆ ತದ್ವಜ್ಜೀವ ಸುಖಾದಿಭಿ. ಸರ್ವೇ ನ ಸಂಪ್ರಯುಜ್ಯಂತೆ ತದ್ವತ್ ಜೀವಾ ಸುಖಾದಿಭಿ. ಅದರಂತೆ ಎಲ್ಲ ಜೀವರು ಕೂಡ ಅನೇಕಾನೇಕ ರೀತಿಯಾದ ಭೇದಗಳಿಗೆ ಒಳಪಡ್ತಾರೆ. ಯಾಕೆ? ಅವರವರು ಅವುಗಳಲ್ಲಿಯ ಅಂದ್ರೆ ಅವರವರ ಉಪಾಧಿ ಅವರವರ ಉಪಾಧಿಗಳಲ್ಲಿಯ ಸತ್ವರಜಸ್ಸು ತಮೋ ಗುಣಗಳ ಆ ತಾರತಮ್ಯಗಳಲ್ಲಿ ಅಭಿಮಾನಗೊಂಡಿದ್ದರಿಂದಾಗಿ ಜೀವಾತ್ಮ ಅನ್ನುವಂತಹ ಇದ್ದಾನೋ ಇವನು, ಯಾರಿವನು ಜೀವಾತ್ಮ? ಇವನು ಮೊದಲನೇದ್ದು ಇವನು ಉಪಾಧಿಯಲ್ಲಿ ಅಭಿಮಾನಗೊಂಡವನು. ಉಪಾಧಿ ಅಂದ್ರೇನು? ಬರೀ ಭೌತಿಕ ಉಪಾಧಿ ಒಂದೇ ಅಲ್ಲ. ಉಪಾಧಿ ಅಂದರೆ ಅಲ್ಲಿ ಸೂಕ್ಷ್ಮ ಉಪಾಧಿಯೂ ಇದೆ, ಇನ್ನೂ ಸೂಕ್ಷ್ಮವಾಗಿ ಕಾರಣ ಉಪಾಧಿಯೂ ಇದೆ. ಕಾರಣ ಉಪಾಧಿ ಅಜ್ಞಾನ, ಸೂಕ್ಷ್ಮ ಉಪಾಧಿ ಮನಸ್ಸು ಬುದ್ಧಿ ಮತ್ತು ಶರೀರ. ಇವು ಮೂರರಲ್ಲಿಯೂ ಅಭಿಮಾನಗೊಂಡವನು ಯಾರೋ, ಈ ಮೂರರಲ್ಲಿಯೂ ಐಡೆಂಟಿಫೈ ಆದವನು ಯಾರೋ, ಈ ಮೂರರಲ್ಲಿ ಕೂಡ ತಾದಾತ್ಮ್ಯಗೊಂಡವನು ಯಾರೋ, ಅಸೋಸಿಯೇಟ್ ಆದವನು ಯಾರೋ, ಅವನಿಗೆ ಜೀವಾತ್ಮ ಅಂತ ಕರಿತೇವೆ. ಹಾ, ಅಲ್ಲಿ ಆ್ಯಕ್ಚುಲಿ ಜೀವಾತ್ಮ ಅನ್ನೋಂಥವ್ರು ಇಲ್ಲವೇ ಇಲ್ಲ. ಹೇಗೆ ಘಟಸಹಿತವಾಗಿ ಆಕಾಶವನ್ನು ಘಟಾಕಾಶ ಅಂತ ಕರೆದಿವೋ, ಅಲ್ಲಿ ಆ್ಯಕ್ಚುಲಿ ಘಟಾಕಾಶ ಇಲ್ಲೇ ಇಲ್ಲ. ಹಾಗೆ ಇಲ್ಲಿಯೂ ಕೂಡ ಮನಸ್ಸು ಬುದ್ಧಿ ಶರೀರ ಸಹಿತವಾಗಿ ಇದ್ದಂಥವನಿಗೆ ನಾವು ಜೀವಾತ್ಮ ಅಂತ ಶಾಸ್ತ್ರ ಹೇಳಿದ್ದೇವೆ. ಅಲ್ಲಿ ಜೀವಾತ್ಮ ಅನ್ನೋದು ಇಲ್ಲವೇ ಇಲ್ಲ. ಇನ್ನು ಫೈನಲ್ ಡಿಸ್ಕಷನ್ ಏನಪ್ಪ ಅಂದರೆ, ಶರೀರ ಆದರೂ ಇದೆಯೋ ಇಲ್ಲೋ? ಅವನು ತಾದಾತ್ಮ್ಯಗೊಳ್ಳಿಕ್ಕೆ ಶರೀರದನ್ನು ಅವ ಇಲ್ಲ, ಅದು ತಾದಾತ್ಮ್ಯಗೊಂಡಿದ್ದರಿಂದಾಗಿ ಅವನು ಜೀವಾತ್ಮ ಅಂತ ಕರೀತೀರ. ಏನಲ್ಲಿ ತಾದಾತ್ಮ್ಯಗೊಂಡಾಗ? ಶರೀರದಲ್ಲಿ. ಆ ಶರೀರ ಆದರೂ ಇದೆಯೋ ಇಲ್ಲೋ ಅಂತ ಕೇಳ್ತಾರೆ. ನಾವು ಶರೀರ ಮಿಥ್ಯ ಅಂತ ಮೊದಲೇ ಹೇಳಿಬಿಟ್ಟೇವಲ್ಲಪ್ಪ ನಿನಗೆ, ಇನ್ನು ಅದನ್ನು ತಿಳಿಸಿರಬೇಕಾ? ಮೂರೂ ಕಾಲದಲ್ಲಿ ಶರೀರವು ಇಲ್ಲದೇ ಇದ್ದರಿಂದಾಗಿ ಇನ್ನೊಂದು ಕಾಲದಲ್ಲಿ ನಾಶವಾಗಿ ಬಿಡುತ್ತದೆ. ಆದ್ದರಿಂದಾಗಿ ಮಧ್ಯದಲ್ಲಿ ಇದ್ದಂತೆ ತೋರ್ತದಷ್ಟೇ ವಿನಃ ವಾಸ್ತವಿಕವಾಗಿ ಅದು ಇಲ್ಲ. ಅಜ್ಞಾನದಿಂದಾಗಿ ನೀನು ಆರೋಪ ಮಾಡಿಕೊಂಡಿದ್ಯಾ, ಏನು ನನಗೆ ಶರೀರ ಇದೆ, ನಾನು ಗಂಡಸು, ನಾನು ಹೆಂಗಸು, ನಾನು ಮನುಷ್ಯ, ನಾನು ಪ್ರಾಣಿ, ನಾನು ಪಕ್ಷಿ, ನೀನು ಐಡೆಂಟಿಫೈ ಮಾಡಿಕೊಂಡಿದ್ದೀಯಾ. ಈ ಐಡೆಂಟಿಫೈ ಮಾಡಿಕೊಳ್ಳೋದ್ರ ಜೊತೆ ಜೊತೆಗೆ ನಾನು ಸುಖಿ, ನಾನು ದುಃಖಿ, ನಾನು ಇಚ್ಛೆ ಪಡಿತೇನೆ, ನಾನು ವಾಸನ ಹೊಂದಿದ್ದೀನಿ, ನಾನು ಕರ್ತ, ನಾನು ಭೋಕ್ತ, ಅವುಗಳನ್ನು ಕೂಡ ಐಡೆಂಟಿಫೈ ಆಗಿದೆಯಾ? ಇವುಗಳನ್ನು ಐಡೆಂಟಿಫೈ ಆಗಿದ್ದಕ್ಕೆ ಯಾವಾಗ ನೀನು ಫಲ ಸಿಕ್ಕಿದೆ, ಫಲದಲ್ಲಿಯೂ ಕೂಡ ಐಡೆಂಟಿಫೈ ಆಗ್ತೀಯಾ? ಈ ಮೂಲಕವಾಗಿ ನೀನು ಸತತವಾಗಿ ಪರ್ಮನೆಂಟ್ ಆಗಿ ಜೀವಾತ್ಮ ಆಗಿ ಉಳಿದಿದ್ದೀಯಾ? ನಿನಗೆ ಚಡಪಡಿಕೆ ಸಹಿಸ್ಕೊಳ್ಳಿಕ್ ಆಗ್ತಾ ಇಲ್ಲ, ವಿಲಿ ವಿಲಿ ವಿಲಿ ವಿಲಿ ಒದ್ದಾಡ್ತಾ ಇದ್ದೀಯ. ಒಂದ್ ಕಡೆ ನಾ ಜೀವಾತ್ಮ ಪರ್ಮನೆಂಟ್ ಅಂತ ಹೇಳಿಬಿಟ್ಟೀಯಾ, ಆದ್ರೆ ಜೀವಾತ್ಮನಾಗೆ ಉಳಿದಿಕ್ಕೂ ನಿನ್ನ ಕಡೆಯಿಂದ ಆಗ್ತಾ ಇಲ್ಲ. ಹೆಂಗರೆ ಮಾಡಿ ಬಿಡುಗಡೆ ಬೇಕು ಅಂತೀಯ? ನಿನಗೆ ಯಾಕೋ ಬಿಡುಗಡೆ, ಸುಖಿ ದುಃಖಿ ನೀನು ಸಹಜ ಅಲ್ವೇ, ನೀ ಬಿಡುಗಡೆ ಯಾಕೆ ಪ್ರಯತ್ನ ಮಾಡ್ತೀಯ? ಆರಾಮಾಗಿರು. ಇಲ್ರಿ, ಆರಾಮ ಇರ್ಲಿಕ್ಕೆ ಆಗುದಿಲ್ಲ. ಬಿಡುಗಡೆ ಬೇಕು. ಹಾಗಾದ್ರೆ ಕೇಳು, ಅದು ಶಾಶ್ವತ ಸತ್ಯ ಅಲ್ಲ. ನಮ್ಮ ಅನುಭವ ಬರ್ತದೆ, ನಿನ್ನ ಅನುಭವವನ್ನು ನಾನು ಅಲ್ಲಗೆಳೆಯೋದಿಲ್ಲ. ಆದರೆ ಅದು ಸತ್ಯವೂ ಅಲ್ಲ, ಅದು ಸುಳ್ಳು ಅಲ್ಲ, ಅದು ನಿತ್ಯ. ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ವ್ಯವಹಾರಗಳು ಎಲ್ಲವೂ ನಿತ್ಯ. ಈ ಮಿಥ್ಯಾ ಪ್ರಪಂಚವನ್ನು ಮಿಥ್ಯಾ ಅಂತ ಗುರುತಿಸುವುದು ಬಹಳ ಕಷ್ಟ. ಅದು ಗುರುತಿಸ್ಬೇಕಾದ್ರೆ ನೀವು ಎಲ್ಲಿ ಎಲ್ಲಿ ಎಲ್ಲಿ ಕುತ್ಕೊಂಡು ಗುರುತಿಸಿರ್ತೀರಿ? ಅಯ್ಯ ಕಾಫಿ ಹಿಡ್ಕೊಂಡು ನಿತ್ಯ ಕಾಫಿ ನಿತ್ಯ ಕಾಫಿ ಮನುಷ್ಯಲ್ಲ ನೀವೆಲ್ಲರೂ ಅದಕ್ಕೆ ಸೀಮಿತ ಮಾಡಿದ್ದೀವಿ ಅಂತ ಮುಗಿಸ್ತೀವಿ ಅಷ್ಟೆ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜಯ. ಧನ್ಯವಾದ. ಥ್ಯಾಂಕ್ ಯು. ಜಯ ಶ್ರೀ ರಾಮ್. ಜಯ ಶ್ರೀ ರಾಮ್.